ಈಗ ನಿಮ್ಮ ಅಪ್ಪಂಗಳ ಏಲಕ್ಕಿ ಸಂಶೋಧನಾ ಕೇಂದ್ರ ಇದೆಯಲ್ಲ, ಇಲ್ಲಿ ಸಸಿಗಳು ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ಲಭ್ಯವಾಗ್ತವೆ ಅಂತೀರಿ? ನಾವು ಇವಾಗ ಕಂದು ಗಿಡಗಳನ್ನ ಕೊಡೋದಾದ್ರೆ ನಾವು ಜೂನ್ ಇಂದ ಸೆಪ್ಟೆಂಬರ್ ಒಳಗಡೆ ಕೊಡ್ತೀವಿ, ಯಾಕಂದ್ರೆ ಮಳೆ ಬರ್ತಾ ಇರಬೇಕಾಗುತ್ತೆ. ಆ ಸಂದರ್ಭದಲ್ಲೇ ನಾವು ಗಿಡಗಳನ್ನ ಕಿತ್ತು ಮತ್ತೆ ಅವ್ರು ತಗೊಂಡೋಗಿ ನಾಟಿ ಮಾಡ್ಲಿಕ್ಕೂ ಸಹ ಅದು ಸೂಕ್ತ ಸಮಯ. ಹಾಗಾಗಿ ಜೂನ್ ಇಂದ ಸೆಪ್ಟೆಂಬರ್ ತಿಂಗಳಲ್ಲಿ ತಗೊಂಡೋಗಿ ನೆಡಬಹುದು. ಆತ್ಮೀಯ ರೈತ ಬಾಂಧವರೇ, ಈ ಏಲಕ್ಕಿ ಬೆಳೆನಲ್ಲಿ ಸಸಿಗಳನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ಬೇಕಾಯ್ತು ಅಂದ್ರೆ ಡಾಕ್ಟರ್ ಹೆಚ್ ಜೆ ಅಕ್ಷಿತಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7034886005. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7034886005. ತುಂಬ ಸಂತೋಷ ಡಾಕ್ಟರ್ ಅಕ್ಷಿತಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಏಲಕ್ಕಿ ಬೆಳೆನಲ್ಲಿ ಸಸಿಗಳನ್ನು ನಾವು ಯಾವ ರೀತಿ ಉತ್ಪಾದನೆ ಮಾಡ್ಕೋಬಹುದು ಮತ್ತು ಅವುಗಳನ್ನು ಆಮೇಲೆ ಯಾವ ರೀತಿ ನಾವು ನಾಟಿ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಏಲಕ್ಕಿ ಬೆಳೆಯಲ್ಲಿ ಸಸಿ ಮಡಿ ತಯಾರಿಕೆ ಈ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಹೆಚ್ ಜೆ ಅಕ್ಷಿತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,000 ರೂಪಾಯಿಯಿಂದ 26,600 ರೂಪಾಯಿ, ಅರಬಿಕಾ ಚೆರಿ 15,100 ರೂಪಾಯಿಯಿಂದ 16,800 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 21,200 ರೂಪಾಯಿಯಿಂದ 21,800 ರೂಪಾಯಿ, ರೊಬೆಸ್ಟಾ ಚೆರಿ 11,900 ರೂಪಾಯಿಯಿಂದ 12,800 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯೇ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8277132143. ಸುದ್ದಿ ಜೊಂಪೆ ಓದುತ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಆಂಟಿ ಮೈಕ್ರೋಬಯಲ್ ರೆಸಿಸ್ಟೆನ್ಸ್ ಬಗ್ಗೆಲಿ May 14-16 ಮುಟ್ಟ ರಾಷ್ಟ್ರೀಯ ಸಮ್ಮೇಳನ ಅಕಾಡೆಮಿಯ ಕಚೇರಿಲಿ ಆಯೋಜಿಸಿಳೋ ಈ ಸಮ್ಮೇಳನದಲ್ಲಿ ಬ್ಯಾರೆ ಬ್ಯಾರೆ ಪ್ರತಿಷ್ಠಿತ ಸಂಸ್ಥೆಗಳ ಹೆಸರಾಂತ ವಿಜ್ಞಾನಿಗ ತಾಂತ್ರಿಕ ಉಪನ್ಯಾಸಗಳನ್ನ ನೀಡುವೆ. ಯುವ ವಿಜ್ಞಾನಿಗ ಮತ್ತು ಸಂಶೋಧನಾ ವಿದ್ಯಾರ್ಥಿಗ ರಿಸರ್ಚ್ ಪೇಪರ್ ಪ್ರೆಸೆಂಟೇಷನ್ ಮಂಡಿಸಿಕೆ ಅವಕಾಶ ಒಟ್ಟು ಆಯ್ಕೆ ರಿಸರ್ಚ್ ಪೇಪರ್ ರೈತರಿಗೆ ನಗದು ಬಹುಮಾನ ನೀಡಲಾಗಿದೆ. ಈ ಸಮ್ಮೇಳನದಲ್ಲಿ ಸ್ನಾತಕೋತ್ತರ ವಿಜ್ಞಾನ ವಿದ್ಯಾರ್ಥಿಗ, ಸಂಶೋಧನಾ ವಿದ್ಯಾರ್ಥಿಗ, ಯುವ ವಿಜ್ಞಾನಿಗ, ತಜ್ಞರು, ಯುವ ಉದ್ಯಮದಾರರು ಭಾಗವಹಿಸಕ್ ಪ್ರತಿನಿಧಿಗ ಮೇ 6ರೊಳಗೆ ವೆಬ್ಸೈಟ್ಲಿ ಹೆಸರನ್ನ ನೋಂದಾಯಿಸಿ ಕನಕ. ಜಾಸ್ತಿ ಮಾಹಿತಿಗೆ ಅಕಾಡೆಮಿಯ ಅಧಿಕಾರಿಗಳನ್ನ ಸಂಪರ್ಕಿಸಕೃತ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿನ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಎಎಂ ರಮೇಶ್ ಅವು ತಿಳಿಸಿಯೋಳು. ನಾಗರಿಕರ ಸಹಕಾರ ಇದ್ದರೆ ಪೊಲೀಸ್ ವ್ಯವಸ್ಥಿತ ಉತ್ತಮಗೊಳಿಸಿಕೆ ಸಾಧ್ಯ ಅಂತ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವು ಹೇಳ್ದೋ. ಪೊನ್ನಂಪೇಟೆ ಶ್ರೀರಾಮಕೃಷ್ಣ ಆಶ್ರಮದ ಸಭಾಬಾಡಿಲಿ ಗೋಣಿಕೊಪ್ಪ ಮತ್ತೆ ಪೊನ್ನಂಪೇಟೆ ಠಾಣೆ ವ್ಯಾಪ್ತಿನ ಗ್ರಾಮಗಸ್ತು ಸದಸ್ಯರ ಸಭೆನ ಅಧ್ಯಕ್ಷತೆ ವಹಿಸಿ ಅವು ಮಾತಾಡ್ದೋ. ಸಾರ್ವಜನಿಕರ ಪುಕಾರುಗಳನ್ನ ಇವು ಆಲಿಸಿ ಯಾವುದೇ ಕಾನೂನುಬಾಹಿರ ಚಟುವಟಿಕ ಕಂಡುಬಂದಲ್ಲಿ ನನ್ನ ನೇರ ಆಗಿ ಅಲ್ಲರೆ ದೂರವಾಣಿಗೆ ಸಂಪರ್ಕಿಸಕ್ ಹಂಗೆ ಸಾರ್ವಜನಿಕರಿಗೆ ತಿಳಿಸಿ. ಹಂಗೆ ಮಾದಕ ದ್ರವ್ಯ, ಗಾಡಿ ಓಡಿಸುವ ಸುರಕ್ಷತೆ ಕ್ರಮ, ಗ್ರಾಮ ಸುರಕ್ಷತೆ, ಅಪರಾಧನ ಗ್ರಾಮಲ್ಲಿ ಯಾವ ರೀತಿ ತಡೆಕಟ್ಟಕು, ಹಂಗೆ ಹೆಣ್ಣು ಮಕ್ಕಳ ಸುರಕ್ಷತೆ ರೀತಿನ ಬಗ್ಗೆ ಬೇರೆ ಬೇರೆ ವಿಷಯದ ಬಗ್ಗೆಲಿ ಸಲಹೆ ಸೂಚನೆ ಕೊಟ್ಟೋ. ರಾಷ್ಟೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮನ ಅಡಿಲಿ ಇದೇ ತಿಂಗಳ ತಾರೀಕು 26ರಿಂದ 45 ದಿನಗಳ 7ನೇ ಸುತ್ತಿನ ಕಾಲ್ಬಾಯಿ ರೋಗ ಲಸಿಕಾ ಅಭಿಯಾನ ನಡೆದಿದೆ. ಈ ಕಾರ್ಯಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಂಬಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟೋಳು. ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿ ಸಭಾಬಾಡಿಲಿ ಕಾಲ್ಬಾಯಿ ಲಸಿಕಾ ಅಭಿಯಾನಕ್ಕೆ ಸಂಬಂಧಪಟ್ಟಂಗೆ ಪೂರ್ವಭಾವಿ ಸಭೆನ ಅಧ್ಯಕ್ಷತೆ ವಹಿಸಿ ಅವು ಮಾತಾಡ್ದು. ಇದು ರಾಷ್ಟೀಯ ಕಾರ್ಯಕ್ರಮ ಆಗಿದ್ದು ದನ ಕರುಗಳನ್ನ ರಕ್ಷಣೆ ಎಚ್ಚರಿಕೆ ವಹಿಸೋಕು, ರೈತರಿಗೆ ಆರ್ಥಿಕ ತೊಂದರೆ ತಾಪತ್ರೆ ಆಗದಂಗೆ ಕೈಜೋಡಿಸೋಕುತ ಅವು ಹೇಳ್ದು. ಕಿಗ್ಗಟ್ಟುನಾಡು ಹಿರಿಯ ನಾಗರಿಕ ವೇದಿಕೆ ಪೊನ್ನಂಪೇಟೆ ಇವರ ಕೂಡುಕೂಟಂದ ಪೊನ್ನಂಪೇಟೆ ಸೌಹಾರ್ದ ಬ್ಯಾಂಕ್ ಸಭಾಬಾಡೆಲಿ ಇಂದು ಮಾನಿಪಂಡ ಅಮಿತಾ ಮಿಥುನ್ ಅವು ಕೃಷಿ ಕ್ಷೇತ್ರದಲ್ಲಿ ಡಾಕ್ಟರೇಟ್ ಪಡೆದೋಳು. ಇವರನ್ನ ಸನ್ಮಾನಿಸಲಾತು. ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಕಡೆಯಿಂದ 2002ರ ನವೆಂಬರ್ 4ರಂದು ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಶುರು ಆದ ಸಾಂತ್ವನ ಹೆಣ್ಣು ಮಕ್ಕಳ ಮಹಿಳಾ ಸಹಾಯವಾಣಿ ಕೊಡಗಿನಾದ್ಯಂತ ಸಮಾಜದ ನೊಂದ ಹೆಣ್ಣು ಜನರ ಬ್ಯಾರೆ ಬ್ಯಾರೆ ತೊಂದರೆ ತಾಪತ್ರೆಯನ್ನು ದಾಖಲಿಸಿ ಸರಿಯಾದ ಸಲಹೆ ಸೂಚನೆ ನೀಡಿ ಸಹಾಯ ಮಾಡಿಟ್ಟು ಮಹಿಳಾ ಸಹಾಯವಾಣಿನ ಪ್ರಯೋಜನ ಪಡ್ಕೊಂಬಕ್ಕೆ ಸಾಂತ್ವನ ಕೇಂದ್ರದ ಅಧ್ಯಕ್ಷರು ಪ್ರಕಾಶ್ ಕೆಎಸ್ ಹಂಗೆ ಪ್ರಧಾನ ಕಾರ್ಯದರ್ಶಿ ನಮಿತಾ ಆರ್ ರೈ ಅವು ಕೇಳಿಕೊಂಡಳು. ಜಾಸ್ತಿ ಮಾಹಿತಿಗೆ 9880 9859 ಸಂಪರ್ಕಿಸುವ ಹಂಗೆ ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆನ ಅಧ್ಯಕ್ಷರು ತಿಳಿಸಿಯಳು. ಕೇರಳದ ಕೊಚ್ಚಿ ರಾಜೀವ್ ಗಾಂಧಿ ಒಳಾಂಗಣ ಕ್ರೀಡಾಂಗಣ ಕಡವಂತರಲ್ಲಿ ಏರ್ಪಾಡು ಮಾಡಿದ ರಕ್ಷಣಾ ಪಡೆಗಳ ರಾಷ್ಟಮಟ್ಟದ ಕ್ರೀಡಾಕೂಟಲ್ಲಿ ಕೊಡಗು ಪೊಲೀಸ್ ಇಲಾಖೆಯಲ್ಲಿ ಎಆರ್ಎಸ್ಐ ಆಗಿ ಚಾಕ್ರಿ ಮಾಡುತ್ತಿದ್ದ ಜಿತೇಂದ್ರ ರೈ ಅವಕ್ಕೆ ಶಟಲ್ ಬ್ಯಾಡ್ಮಿಂಟನ್ ಲಿ ಕಂಚಿನ ಪದಕ ಪಡೆದೊಳತ ಗೊತ್ತಾಗೊಟ್ಟು. ಮಡಿಕೇರಿಯಲ್ಲಿ ನಡೆಯುತ್ತಿರುವ ಮುದ್ದಂಡ ಕಪ್ ಹಾಕಿ ಹಬ್ಬಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಪೈಪೋಟಿ ನಾಳೆ ತಾರೀಕು 20ಕ್ಕೆ ನಡೆದಿದೆ. ಕೊಡಗು ಗೌಡ ಯುವ ವೇದಿಕೆಯಿಂದ ನಡೆಸಿಕೊಂಡು ಬರುತ್ತಿದ್ದ ಗೌಡ ಜನಾಂಗದ ನಡುವೆ ನಡೆಯುವ ಲೆದರ್ ಬಾಲ್ ಕ್ರಿಕೆಟ್ ಹಬ್ಬ ತಾರೀಕು 20ರಿಂದ ಅಂದರೆ ನಾಳೆಯಿಂದ ಮೇ 4ಕ್ಕೆ ಮುಟ್ಟ ನಡೆದಿದೆ. ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಹೊಸದಾಗಿ ಆಡಳಿತ ಮಂಡಳಿನ ರಚಿಸಿದ್ದು ಇದರ ಅಧ್ಯಕ್ಷರಾಗಿ ಆನಂದ್ ಕರಂದ್ಲಾಜೆ ಆಯ್ಕೆಯಾಗೋಳು. ಉಪಾಧ್ಯಕ್ಷರಾಗಿ ರಾಜೇಶ್ ದೇಣನ, ಎರಡನೇ ಬಾರಿಗೆ ಕಾರ್ಯದರ್ಶಿಯಾಗಿ ಉದಯ್ ಪೇರ್ಯನ ಅವು ಆಯ್ಕೆಯಾಗೋಳು. ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಇದೇ ತಿಂಗಳ ತಾರೀಕು 28ರಂದು 11 ಗಂಟೆಗೆ ನಡೆದಿದೆ. ಅಂದೇ ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ನಾಮಪತ್ರ ಸಲ್ಲಿಸಿಕೆ ಅವಕಾಶ ಕೂಡ ಒಟ್ಟೂತ ಚುನಾವಣಾಧಿಕಾರಿ ವಿನಾಯಕ ನರ್ವಾಡೆ ಅವು ಆದೇಶಲಿ ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಚೊಂಪೆ ಪ್ರಸಾರಾರ್ಥ ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದೆನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8777132143. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಚೆಯ್ಯಂಡಾಣೆ ನರಿಯಂದಡ ಗ್ರಾಮ ಶ್ರೀ ಭಗವತಿ ವಿಷ್ಣುಮೂರ್ತಿ ಮತ್ತು ಕ್ಷೇತ್ರಪಾಲ ದೇವಸ್ಥಾನದ ವಾರ್ಷಿಕ ಉತ್ಸವ ಆರಂಭಗೊಂಡಿದ್ದು ಇದೇ 21ರವರೆಗೆ ನಡೆಯಲಿದೆ. ನಾಳೆ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಮೇಲೇರಿಗೆ ಸೌದೆ ಕಡಿಯುವುದು, ಭಗವತಿ ದೇವರ ಸನ್ನಿಧಿಯಲ್ಲಿ ಕಳಸ, ಮಧ್ಯಾಹ್ನ ಮಹಾಪೂಜೆ, ಅನ್ನ ಸಂತರ್ಪಣೆ, ಸಂಜೆ 5 ಗಂಟೆಗೆ ಕ್ಷೇತ್ರಪಾಲ ಸನ್ನಿಧಿಯಲ್ಲಿ ಕೋಲ, ರಾತ್ರಿ 9 ಗಂಟೆ ನಂತರ ವಿಷ್ಣುಮೂರ್ತಿ ದೇವರ ಸನ್ನಿಧಿಯಲ್ಲಿ ವಿವಿಧ ದೈವ ಕೋಲ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸದಸ್ಯರು ಕೋರಿದ್ದಾರೆ. ಪ್ರತಿ ವರ್ಷದಂತೆ ಮಡಿಕೇರಿಯ ನಾರ್ತ್ ಕೋರ್ ಕ್ಲಬ್ ನಲ್ಲಿ ಫೆಸ್ಟಿವಲ್ ಸೀಸನ್ ಶಾಪಿಂಗ್ ಮೇಳ ಇದೆ. 2025 ಏಪ್ರಿಲ್ 20 ಭಾನುವಾರ ಬೆಳಗ್ಗೆ 10 ಸಂಜೆ 6 ಗಂಟೆಯವರೆಗೆ ಉಚಿತ ಪ್ರವೇಶ. ಫುಡ್, ಕ್ಲಾಥಿಂಗ್, ಕ್ರಾಫ್ಟ್, ಎಂಟರ್ಟೈನ್ಮೆಂಟ್, ಬನ್ನಿ ಇದೆ ಏಪ್ರಿಲ್ 20 ಮಡಿಕೇರಿಯ ನಾರ್ತ್ ಕೋರ್ ಕ್ಲಬ್ ನಲ್ಲಿ ನಡೆಯಲಿರುವ ಶಾಪಿಂಗ್ ಮೇಳಕ್ಕೆ ಕೊಡವ ಒಕ್ಕಡೊಕ್ಕಡ ಕೇರ್ಬಲಿ ನಮ್ಮ ಬಾಳೆಕುಟ್ಟಿನ ಕಪ್ ದಂಡಾಯಿರ್ತ ಇರೋ ತಂಜಿ ಮೇ 1 ದಂಡ ಪಿಂಜ 3 ಅರಮೇರಿ SMS ಸ್ಕೂಲ್ ಪರಂಬಲು ನಡ್ಪ ಕಳಿದ ಅಭಿಮಾನಿಯ ಏರಕಣಕಲು ಬಂತು ಈ ಕೇರ್ಬಲಿ ನಮ್ಮ ಅಂದೋಡೆ ನಡ್ತೋಕ್ಕೆ ಸಾಕಾರ ತರೋಣಂದು ಬಾಳೆಕುಟ್ಟಿನ ಒಕ್ಕಕಾರ ಕಟ್ಟಣಿತು. ಮಡಿಕೇರಿಯ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಗ್ಯಾಸ್ ಅಂಡ್ ಎಲೆಕ್ಟ್ರಿಕಲ್ ಗೀಸರ್, ಮೈಕ್ರೋ ಓವನ್ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 2300 18. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ? ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ. ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸಾ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್ ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿರಾಜಪೇಟೆ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್, 80 ಪರಂಪರೆ, ಈಗ ಇನ್ನಷ್ಟು ಹೊಸತನದೊಂದಿಗೆ, ಮತ್ತಷ್ಟು ಯುನಿಕ್ ಡಿಸೈನ್ಸ್ ಗಳೊಂದಿಗೆ. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಲ್ಡ್ ರಸ್ತೆ, ಪುತ್ತೂರು. ರಾತ್ರಿ ನಿದ್ರೆನೇ ಇಲ್ಲ, ಸೊಳ್ಳೆ ಶೆಕೆ ಬೇರೆ, ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿಂದಲೇ ತಗೊಳ್ಳೋಣ. ಎಸಿ, ಏರ್ ಕೂಲರ್, ಫ್ಯಾನ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕೆದಕಲ್ ಗ್ರಾಮದ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ಭದ್ರಕಾಳೇಶ್ವರಿ ದೇವಿಯ ಉತ್ಸವದ ಪ್ರಯುಕ್ತ 20 ನಾಳೆ ಭಾನುವಾರ ದೇವಿಯ ದೊಡ್ಡ ಹಬ್ಬ. ಬೆಳಿಗ್ಗೆ 11:30 ದೇವರ ಕುಣಿತದೊಂದಿಗೆ ಆರಂಭಗೊಳ್ಳಲಿದ್ದು ಕೊಂಬಾಟ, ಚೌರಿಯಾಟ, ಬಿಲ್ಲಾಟ ನಡೆಯಲಿದೆ. ನಂತರ ಭಂಡಾರ, ಹರಕೆ, ಬಾಳೆಸೂರ ಎಸೆಯುವುದು, ಕಾಳೆ ಓಡಿಸುವುದು, ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ಇತರ ಪೂಜಾ ಕೈಂಕರ್ಯಗಳು ನಡೆಯಲಿವೆ. ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೇನ್ರುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಬೊಳ್ಳಿ ನಮ್ಮೆರ ಗೌಜಿಲುಳ್ಳ ಕೊಡವ ಹಾಕಿ ನಮ್ಮೆರ ಮಾರಿಪತ್ ಕಳಿ ನಮ್ಮೆರ 25 ಕಾಲತ್ರ ಇತಿಹಾಸ ದಾಖಲು ಮಾಡೋ ಅದನೆಲ್ಲ ಸ್ಟಿಕ್ ವರ್ಕ್ ಮ್ಯಾಜಿಕ್ ಸಾಗಾ ಆಫ್ ಕೊಡವ ಫ್ಯಾಮಿಲಿ ಹಾಕಿ ಈ ಪೆದತ್ರ ಪುಸ್ತಕ 20 ದಂಡಾಂಗ ಲೋಕಾರ್ಪಣೆ ಅಪ್ಪ. ಪಿರಿಯ ಪತ್ರಕರ್ತ ಪಿಂಜ ಎಳುತ್ತಕಾರ ಕೊಟ್ಟಿಯಂಡ ಜೀವನ್ ಚಿನ್ನಪ್ಪ ಎಳೆದಿನ ಈ ಪುಸ್ತಕ ರತ್ನ 20 ನಾಳಂಕೆ ಚೌವಾಚೆ 6 ಮಡಿಕೇರಿ ಪತ್ರಿಕಾ ಭವನತ್ರ ಸಭಾಬಾಡೆಯಲ್ಲಿ ಮಾಜಿ ಕಾನೂನು ಮಂತ್ರಿ ಮೇರಿಯಂಡ ಸಿ ನಾಣಯ್ಯ ಅವು ಬಿಡುಗಡೆ ಮಾಡುವ. ಕಾರ್ಬಾರ್ಲು ವಿರಾಜಪೇಟೆ ಪಿಂಜ ಮಡಿಕೇರಿ ಕ್ಷೇತ್ರ ಶಾಸಕಾಂಗ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಬೋಪಣ್ಣ, ಮುದ್ದಂಡ ಹಾಕಿ ನಮ್ಮೆರ ಸಂಚಾಲಕ ಮುದ್ದಂಡ ರಿಷಿನ್ ಸುಬ್ಬಯ್ಯ ಇವು ಕೂಡಿಯಾಡುವ ಅಂದು ಪತ್ರಕರ್ತ ಅನಿಲ್ ಹೆಚ್ಟಿ ಅವು ಅರಿಚಿಟ್ಟಿತ್ತು. ಕರ್ನಾಟಕ ವಿಜ್ಞಾನ ಪಿಂಜ ತಂತ್ರಜ್ಞಾನ ಅಕಾಡೆಮಿ ಆಂಟಿ ಮೈಕ್ರೋಬಯಲ್ ರೆಸಿಸ್ಟೆನ್ಸ್ ವಿಷಯತರ ಮೇಲೆ ಮೇ 14-16 3 ದಿನತರ ರಾಷ್ಟ್ರೀಯ ಸಮ್ಮೇಳನ ಅಕಾಡೆಮಿಯ ಕಚೇರಿಯಲ್ಲಿ ಆಯೋಜನೆ ಮಾಡಿತ್ತು. ಈ ಮೇಳತ್ತು ಬೋರೆ ಬೋರೆ ಪೆದಪೋನ ಸಂಸ್ಥೆಯ ವಿಜ್ಞಾನಿಯ ತಾಂತ್ರಿಕ ಉಪನ್ಯಾಸ ಕೊಡಪ್ಪ, ಯುವ ವಿಜ್ಞಾನಿಯ ಪಿಂಜ ಸಂಶೋಧನಾ ವಿದ್ಯಾರ್ಥಿಗೆ ರಿಸರ್ಚ್ ಪೇಪರ್ ಪ್ರೆಸೆಂಟೇಷನ್ ಮಂಡನೆ ಮಾಡೋಕೆ ಅವಕಾಶ ಮಾಡಿತ್ತು. ಆಯ್ಕೆಯಾದ ರಿಸರ್ಚ್ ಪೇಪರ್ಗೆ ಇನಾಮ ಕೊಡಪ್ಪ. ಈ ಮೇಳತ್ತು ಸಂಶೋಧನಾ ವಿದ್ಯಾರ್ಥಿಯ ಪ್ರಾಧ್ಯಾಪಕಂಗ, ಯುವ ವಿಜ್ಞಾನಿಯ ಶೈಕ್ಷಣಿಕ ತಜ್ಞಂಗ, ಉದ್ದಿಮೆದಾರಂಗ ಕೂಡಿಯಾಡಲು ಇರದೇ ಉಳ್ಳವು ಮೇ 6 ಅಧಿಕೃತ ವೆಬ್ಸೈಟ್ ಪೆದ ನೋಂದಣಿ ಮಾಡಿಯೋಣ. ಕರ್ನಾಟಕ ವಿಜ್ಞಾನ ಪಿಂಜ ತಂತ್ರಜ್ಞಾನ ಅಕಾಡೆಮಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಂ ಎ ರಮೇಶ್ ಅರಿಚಿಟ್ಟಿತ್ತು. ಮುದ್ದಣ ಕಪ್ಪು ಹಾಕಿನ ಮೇಲೆ ಅದನ್ನೆಲ್ಲ ಆಕಿರಿ ಕಳಿ ಪೈಪೋಟಿ ಪಿಂಗ ಸಮಾರಂಭ ಏಪ್ರಿಲ್ 27 ನಡಪ. ಇದನ್ನ ಮಾರಿಪತ್ತು ಪೆದಪೋನ ಪ್ರಶಸ್ತಿ ಪಡೆದ ಕಳಿಕಾರಳ ಕಾಕಚಿಟ್ಟಿತ್ತು ತೊಮ್ಮನ ಮಾಡೋ ಕಾರ್ ಬರ ನಡಪ ಅಂದು ಕಳಿನಮ್ಮೆರ ಸಮಿತಿರ ಅಧ್ಯಕ್ಷ ಮುದ್ದಣ್ಣ ರಿಷಿನ್ ಸುಬ್ಬಯ್ಯ ಅಣಿತ್. ಇದೇ ಪೋಲೆ ಪೆದಪೋನ ಕಳಿಕಾರಳ ಬಿಪಿ ಗೋವಿಂದ್ ಪೈಕ್ಯರ ಕಾಳಯ್ಯ ವಾಸುದೇವ ಭಾಸ್ಕರ್ ಎಂಎಂ ಸೋಮಯ್ಯ ಮುನೀರ್ ಸೇಠ್ ಮೊಹಮ್ಮದ್ ರಿಯಾಜ್ ಇಂಗಳ ಮುದ್ದಂಡ ಹಾಕಿ ಕಪ್ಪು ಬಳಿನ ಮೇರ ಅದನ್ನೆಲ್ಲ ಕಾಕಿ ಕೂಟಿತ ತೊಮ್ಮನ ಮಾಡುವ ಅಂದು ರಿಷಿನ್ ಸುಬ್ಬಯ್ಯ ಅರಿಚಟಿತ್. ಪೂಳೆಮಾಡು ಈಶ್ವರ ಸಾಂಸ್ಕೃತಿಕ ಅಸೋಸಿಯೇಷನ್ ಪಿಂಗ ಪೂಳೆಮಾಡು ಈಶ್ವರ ದೇವಸ್ಥಾನ ಸಮಿತಿರ ಅದನ್ನೆಲ್ಲ ಏಪ್ರಿಲ್ 23 ನಾಳಕ್ಕೆಂಜ ಕೊಡವ ಆಟುಪಾಟು ಪದ್ಧತಿ ಪಡಿಪು ಕಾರ್ಬಾರ್ನ ಪೂಳೆಮಾಡು ಶ್ರೀ ಈಶ್ವರ ತಿರಿಕೆಯಲ್ಲಿ ಆಯೋಜನೆ ಮಾಡಿತ್ತು. ಈ ತರಬೇತಿ ಕಾರ್ಬಾರ್ಲು ಕೋಲಾಟು ಬೊಳಕಾಟು ಕತ್ತಿಯಾಟು ಉಮ್ಮತ್ತಾಟು ಕಪ್ಪೆಯಾಟು ಪರೆಯಕಳಿ ಬಾಳೋಪಾಟು ತಾಲಿಪಾಟು ವಸ್ತ್ರಕಟ್ಟೋ ಚಾಲೆಕಟ್ಟೋ ಸಂಬಂಧ ಅಡ್ಕೋ ಒಕ್ಕಣೆ ಕಟ್ಟೋ ತರಬೇತಿ ಇಪ್ಪ ಅಂದು ಪೂಳೆಮಾಡು ಶ್ರೀ ಈಶ್ವರ ಸಾಂಸ್ಕೃತಿಕ ಅಸೋಸಿಯೇಷನ್ರ ಕಾರ್ಯದರ್ಶಿ ಮತ್ರಂಡ ಹರ್ಷಿತ್ ಅರಿಚಟಿತ್. ಇರದೇವಳು ಪೆದ ನೋಂದಣಿ ಮಾಡೋಕು ನಾಳೆ ಆಕಿರಿ ನಾಳು ಇವರ ಅರಿವುಕ್ಕೆ 9 4 8 2 2 6 9 5 5 6 ಈ ನಂಬರ್ನ ಸಂಪರ್ಕ ಮಾಡಲು ಒಂದು ಪ್ರಕಟಣೆ.